ವಜ್ರವದನ ಪದಕಂಜ ಮಧುಪನಿಗೆ ಮಂಗಳಂ ವಜ್ರಧಾರನಿಗೆ ಮಂಗಳಂ ವಾಗೀಶಕರ ಕಂಜ ಜಾತನಿಗೆ ಮಂಗಳಂ ಗುರುವಾದಿರಾಜರಾಯನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂಜುಳಾಕಾರನಿಗೆ ವಿಹಿತ ಗುಣವಂತನಿಗೆ ಕಂಜದಳ ನೇತ್ರನಿಗೆ ಕಾಮಾರಿಗೆ ಅಂಜನೆಯ ಸುತಮತೆಗೆ ಅನುಕೂಲವಾದ ಬಗೆ ಕುಂಜರ ಗಮನಯತಿ ಸಾರ್ವಭೌಮರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪರಿಪರಿಚರಿತ್ರನಿಗೆ ಪರಿಪೂರ್ಣ ಚಿತ್ ಸುಖಗೆ ಪರಮಹಂಸಾಚಾರ್ಯ ಪದವೀವಗೆ ಶರಣ ಜನ ಪಾಲಕಗೆ ಸದ್ಧರ್ಮ ನಿರತನಿಗೆ ಉರಗ ಭೂಷಣನಂತೆ ಉರ್ವಿಯೊಳು ಬೆರೆವಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪದಾಧಾರನಿಗೆ ವಿಧಿಕಾರಿ ವರ್ಗನಿಗೆ ಅದ್ವೈತ ಮತಹರಗೆ ಆಶ್ಚರ್ಯಗೆ ಊರ್ಧ್ವ ಪುಂಡ್ರಾಂಕಿತಗೆ ಉತ್ಕೃಷ್ಟ ತೇಜನಿಗೆ ಮುದುಹಯವದನನ ಮುದದಿಂದ ನಿನೆವರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ